अरे पहली वाली बात कहाँ, पर हम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूंगा। माटी से प्रेम की परंपरा है परंपरागत खेती। प्रिय किसान भाइयों और बहनों, मैं केंद्रीय कृषि एवं किसान कल्याण मंत्री राधा मोहन सिंह बोल रहा हूँ। आपको मालूम होगा कि मोदी सरकार ने और विशेष करके प्रधानमंत्री जी ने स्वयं पहल करके किसानों के कल्याण के लिए कई योजनाएं चलाई। आजादी के बाद सबसे बड़ी और अच्छी योजना एक चली है, प्रधानमंत्री फसल बीमा योजना। बारिश न होने, सूखा पड़ने या अन्य प्राकृतिक आपदाओं में फसलों के मारे जाने की स्थिति में किसानों को भारी नुकसान से बचाने के लिए हमने प्रधानमंत्री फसल बीमा की शुरुआत की है। इसमें फसल बीमा प्रीमियम रेट बहुत कम रखा गया है, खरीफ के लिए अधिकतम 2%, रबी के लिए 1.5%। इस योजना के तहत फसलों के नुकसान का पता लगाने के लिए नई टेक्नोलॉजी का इस्तेमाल भी किया जाएगा, जिससे नुकसान की पूरी भरपाई हो और किसानों को मुआवजा शीघ्र मिले। मेरा आपसे अनुरोध है कि आप जरूर फसल बीमा कराएं। जिला कृषि पदाधिकारी, जिला सहकारिता पदाधिकारी, कृषि बीमा एजेंटों से संपर्क करें और अपनी फसल का बीमा जरूर कराएं। धन्यवाद। कृषि बांधवरे, ಇದೀಗ ಬಾಳೆಹಣ್ಣಿನ ಮೌಲ್ಯವರ್ಧನೆ ಕುರಿತು ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಹಗರಿ ಕೃಷಿ ಗೃಹ ವಿಜ್ಞಾನಿಯಾದ ಡಾಕ್ಟರ್ ಶಿಲ್ಪಾ ಹೆಚ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಿದವರು ಸೋಮೇಶ್ ಒಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಹಗರಿ ಬಳ್ಳಾರಿಯ ಡಾಕ್ಟರ್ ಶಿಲ್ಪಾ ಹೆಚ್ ಗೃಹ ವಿಜ್ಞಾನಿಗಳು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಬಾಳೆಹಣ್ಣಿನ ಬಗೆಗೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಡ್ತಾ ಅದರೊಟ್ಟಿಗೆ ಬಾಳೆಹಣ್ಣಿನ ಮೌಲ್ಯವರ್ಧನೆ ಕುರಿತು ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಳ್ಳಿದ್ದಾರೆ. ನಮಸ್ಕಾರ ಮೇಡಮ್, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ತಮಗೂ ಹಾಗೂ ಕೇಳುಗರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಮೇಡಮ್, ಮುಖ್ಯವಾಗಿ ನೀವು ಗೃಹ ವಿಜ್ಞಾನಿಗಳು, ಹೌದು, ಆಹಾರದ ಬಗೆಗೆ, ಆಹಾರದ ಪೋಷಕಾಂಶಗಳ ಬಗೆಗೆ ಸಾಕಷ್ಟು ತಿಳಿದಿರ್ತಕ್ಕಂಥ ತಜ್ಞರು ಕೂಡ. ಒಂದು ಬಹಳ ಸುಲಭವಾಗಿ ಕಡಿಮೆ ಬೆಲೆಗೆ ಸಿಗುವಂತಹ ಹಣ್ಣು ಆರೋಗ್ಯವರ್ಧನೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ, ಅದನ್ನು ಹೇಗೆ ನಮ್ಮ ಜನಸಾಮಾನ್ಯರಿಗೆ ಅರ್ಥೈಸಬಹುದು ಅಂತ. ಬಾಳೆಹಣ್ಣು ನಾವು ಸಾಮಾನ್ಯವಾಗಿ ಇದು ಸರ್ವಕಾಲಿಕ ಅಂತ ಹೇಳ್ಬೋದು, ಮತ್ತೆ ಎಲ್ಲ ಜಾಗಗಳಲ್ಲೂ ಸಿಗುತ್ತೆ ನಮಗೆ. ಹೌದು, ಪ್ರತಿಯೊಂದು ಊರುಗಳಲ್ಲೂ ನಮಗೆ ಬಾಳೆಹಣ್ಣು ಅಥವಾ ಬಾಳೆಕಾಯಿ ಲಭ್ಯತೆ ಇದೆ ಅಂತ ಹೇಳ್ಬೋದು. ಸೊ ನಾವು ಎಲ್ಲ ಜಿಲ್ಲೆಗಳಲ್ಲೂ ನಾವು ಈ ಬಾಳೆಹಣ್ಣನ್ನು ಬೆಳೀತಾ ಇರೋದನ್ನು ಸಹ ನಾವು ಕಾಣ್ತೀವಿ. ಇದರಲ್ಲಿ ಸಾಕಷ್ಟು ವೆರೈಟೀಸು ಸಹ ನಮಗೆ ಸಿಗುತ್ತೆ, ಬೇರೆ ಬೇರೆ ವಿಭಿನ್ನ ತಳಿಗಳ ಬಾಳೆಹಣ್ಣುಗಳು ಸಿಗುತ್ತೆ. ಮತ್ತು ಇವು ಹಣ್ಣುಗಳಲ್ಲಿ ಏನು ಈ ಪೋಷಕಾಂಶಗಳಂತ ಹೇಳ್ತೀವಿ, ಪೋಷಕಾಂಶಗಳ ಆಗರ ಅಂತ ಹೇಳ್ಬೋದು ಬಾಳೆಹಣ್ಣನ್ನು ನಾವು. ಯಾಕೆ ಅಂದರೆ ಮೊದಲನೇದಾಗಿ ನಾವು ಡೈಜೆಷನ್ನಿಗೆ ಅಂದರೆ ಜೀರ್ಣಾಂಗ ಕ್ರಿಯೆ ಸರಾಗವಾಗಲಿಕ್ಕೆ ಬಾಳೆಹಣ್ಣ ಬಳಸೋದನ್ನು ನಾವು ನೋಡಿದ್ದೀವಿ. ಇಲ್ಲಿ ನಾವು ಎರಡು ರೀತಿ ತಗೋಬೋದು, ಒಂದು ಮಲಬದ್ಧತೆಗೂ ಒಂದು ರಾಮಬಾಣ ಅಂತ ಹೇಳ್ಬೋದು, ಹಾಗೆಯೇ ಡಯೇರಿಯಾ ಅಂತ ಹೇಳ್ತೀವಿ ಅದಕ್ಕೂ ಸಹ ನಾವು ಬಾಳೆಹಣ್ಣನ. ಆಹಾರ ತಜ್ಞೆಯಾಗಿ ನಾನು ಇಲ್ಲಿ ಹೇಳೋದೇನು ಅಂತಂದರೆ ಎರಡೂ ಸಂದರ್ಭಗಳಲ್ಲೂ ನಾವು ಬಾಳೆಕಾಯಿಯನ್ನು ಬಾಳೆಹಣ್ಣನ್ನು ಪ್ರಮುಖವಾಗಿ ನಾವು ಬಳಸ್ಕೊಳ್ತೀವಿ. ಮಲಬದ್ಧತೆಯಲ್ಲಿ ನಮಗೆ ಸರಾಗವಾಗಿ ಏನು ವಿಸರ್ಜನೆ ಆಗಲಿಕ್ಕೆ ಏನು ಮಲಬದ್ಧತೆ ಇರೋರು ತಗೊಳ್ಳೋದಾದರೆ, ಇನ್ನು ಏನು ಮಲವನ್ನು ಗಟ್ಟಿ ಮಾಡಲಿಕ್ಕೂ ಸಹ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಎರಡೂ ವಿಷಯಗಳಲ್ಲೂ ನಾವು ಈ ಒಂದು ಹಣ್ಣ ಬಾಳೆಹಣ್ಣನ್ನು ಚಿಕಿತ್ಸೆ ಅಂತ ನಾವು ಬಳಸ್ಬೋದು. ಅದು ಒಂದು ವಿಶಿಷ್ಟ ಅಂತ ಹೇಳ್ಬೋದು. ಜೊತೆಗೆ ಬಾಳೆಹಣ್ಣಿನಲ್ಲಿ ಈ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಏನು ನಮ್ಮ ಜೀರ್ಣಾಂಗ ಕ್ರಿಯೆಯಲ್ಲಿ ನಮ್ಮ ಏನು ಒಂದು ಕರುಳಿನ ಒಳಭಾಗದಲ್ಲಿ ಹಲವಾರು ಸೂಕ್ಷ್ಮಾಣುಜೀವಿಗಳಿರುತ್ತೆ, ಸಾವಿರಾರು ಸೂಕ್ಷ್ಮಾಣುಜೀವಿಗಳು, ಅವು ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಅಂತ ನಾವು ಹೇಳ್ತೀವಿ. ಆ ಉಪಕಾರಿ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಾವು ಬಾಳೆಹಣ್ಣು ಅಥವಾ ಬಾಳೆಕಾಯಿಗಳು ಪ್ರೀಬಯೋಟಿಕ್, ಅವುಗಳ ಬೆಳವಣಿಗೆ ಸಹಾಯ ಮಾಡ್ತಕ್ಕಂಥ ಆಹಾರಗಳು ಆಗಿ ನಾವು ಬಳಸ್ಕೋಬಹುದು. ಸೊ ಆ ನಿಟ್ಟಿನಲ್ಲಿ ಇದು ಸಹಾಯ ಮಾಡುತ್ತೆ. ಯಾಕೆ ಈ ಪ್ರೀಬಯೋಟಿಕ್ ನಮಗೆ ಬೇಕು ಅಂದರೆ ಆ ಸೂಕ್ಷ್ಮಾಣುಜೀವಿಗಳನ್ನು ನಾವು ಉಳಿಸ್ಕೋಬೇಕು ಒಂದು, ಯಾಕಂದರೆ ಆ ಸೂಕ್ಷ್ಮಾಣುಜೀವಿಗಳು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಯಾವುದೇ ರೋಗಾಣು ನಮ್ಮ ದೇಹದ ಒಳಗಡೆ ಹೋದಾಗ ಅದರ ವಿರುದ್ಧ ಹೋರಾಡಿ ಅದನ್ನು ಹೊರಗೆ ಹಾಕ್ತಕ್ಕಂಥ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಈ ಬಾಳೆಹಣ್ಣು ಅಥವಾ ಬಾಳೆಕಾಯಿನ ನಾವು ಪ್ರೀಬಯೋಟಿಕ್ ಆಗಿ ಬಳಸಬಹುದು. ಇನ್ನು ಅದರಲ್ಲಿ ಪೊಟ್ಯಾಷಿಯಂನ ಅಂಶ ಜಾಸ್ತಿ ಇದೆ, ಮ್ಯಾಗ್ನೀಷಿಯಂ ಅಂಶ ಜಾಸ್ತಿ ಇದೆ, ಹಾಗಾಗಿ ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳಿರೋರು, ಸಹ ಬಾಳೆಹಣ್ಣನ್ನ ಬಾಳೆಕಾಯಿನ ಯಥೇಚ್ಛವಾಗಿ ಸೇವನೆ ಮಾಡಬಹುದು. ನಾರಿನ ಅಂಶನು ಸಹ ಇದರಲ್ಲಿ ಹೆಚ್ಚಿಗೆ ಇರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅನ್ನೋರ್ಗೂ ಸಹ ಬಾಳೆಹಣ್ಣು ಬಾಳೆಕಾಯಿ ಉಪಯುಕ್ತ. ಓಹೋ, ಅಂದರೆ ಒಂದು ಕಡೆಗೆ ಕೆಲವರು ಬಾಳೆಹಣ್ಣನ್ನು ಇದಕ್ಕೂ ಸಜೆಸ್ಟ್ ಮಾಡ್ತಾರೆ ತೂಕ ಹೆಚ್ಚು ಮಾಡ್ಕೊಳ್ಳೋಕ್ಕೂ ಸಹಿತ, ಅಂದರೆ ಎರಡು ರೀತಿಯಿಂದಲೂ ಇದು ಲಾಭಕಾರಿನಾ? ನಾವು ಒಂದು ಆಹಾರ ತಜ್ಞಾಗಿ ನಾನು ಹೇಳೋದೇನು ಅಂತಂದರೆ, ದಿನಕ್ಕೆ ಒಂದು ಹಣ್ಣು ಅಂದರೆ 100 ಗ್ರಾಮು ಹಣ್ಣು ಒಬ್ಬ ಮನುಷ್ಯನಿಗೆ ಬೇಕು. ಸೊ ಹಾಗಾಗಿ ತೂಕ ಹೆಚ್ಚಿಗೆ ಇದ್ದವರು ಸಹ 100 ಗ್ರಾಮ್ ಹಣ್ಣನ್ನು ಸೇವನೆ ಮಾಡಲೇಬೇಕು. ನಾವು ಬರೀ ಸಕ್ಕರೆ ಅಂಶ ಅದರಲ್ಲಿ ನೋಡೋದಕ್ಕಿಂತ ಬೇರೆ ಇನ್ನೂ ಉಪಯುಕ್ತ ಅಂಶಗಳು ಇರೋದ್ರಿಂದ ನಾವು ಒಂದು ಹಣ್ಣನ್ನು ಒಂದು ದಿನಕ್ಕೆ ತಿಂದರೆ ಒಳ್ಳೆಯದು. ಒಳ್ಳೆಯದು. ಈಗ ಬಹಳ ಮುಖ್ಯವಾಗಿ ಕೃಷಿಯಲ್ಲಿ ಮೌಲ್ಯವರ್ಧನೆ ಅಂತಕ್ಕಂಥ ಪದ ಹೆಚ್ಚು ಕೇಳಿಬರ್ತದೆ. ಪ್ರತಿಯೊಂದು ಉತ್ಪನ್ನಗಳಲ್ಲೂ ಸಹಿತ ಅದನ್ನು ಮೌಲ್ಯವರ್ಧನೆಗೊಳಿಸ್ತಾ ಹೋಗ್ತಾರೆ. ಅದರ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರ್ಕೆಟಿಗೆ ಬಿಡುವಂಥದ್ದಿದೆ. ಹೀಗೆ ಬಾಳೆಹಣ್ಣಿನ ಮೌಲ್ಯವರ್ಧನೆ ಈಗ ನಡೀತಾ ಇದೆಯಾ ಮೇಡಮ್, ಹೇಗೆ ಅಂತ? ಹೌದು, ನಮ್ಮ ವಿಜಯನಗರ ಜಿಲ್ಲೆ ಅಥವಾ ನಮ್ಮ ಬಳ್ಳಾರಿ ಜಿಲ್ಲೆ ಅಂತಲೇ ಎರಡೂ ಜಿಲ್ಲೆಗಳನ್ನು ಸೇರಿಸೇ ಹೇಳೋಣ ನಾವು. ಇಲ್ಲಿ ಸುಮಾರು 3,161 ಹೆಕ್ಟೇರ್ನಷ್ಟು ಪ್ರದೇಶದಲ್ಲಿ ಬಾಳೆಹಣ್ಣನ್ನು ಬೆಳೆಯಲಾಗ್ತದೆ. ಅದರಲ್ಲೂ ಸುಗಂಧಿ ಬಾಳೆ, ಸ್ವಲ್ಪ ಹುಳಿ ಮತ್ತು ಸಿಹಿ ಮಿಶ್ರಿತವಾದಂಥ ಬಾಳೆ ಅಂತ ಹೇಳ್ಬೋದು, ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾರೆ. ಜೊತೆಗೆ ಏಲಕ್ಕಿ ಬಾಳೆ, ಸಕ್ಕರೆ ಬಾಳೆ, G9 ಬಾಳೆ, ಇವು 4 ತಳಿಗಳನ್ನು ನಮ್ಮ ಭಾಗದಲ್ಲಿ ಕಂಪ್ಲಿ, ಹೊಸಪೇಟೆ, ಹಂಪಿ ಭಾಗಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇದು ವರ್ಷದ ಒಂದು ಇದು ಬಂದು ಉತ್ಪಾದನೆ ಬಂದು 59,596 million tons ಉತ್ಪಾದನೆ ಆಗ್ತಾ ಇದೆ. ಹಾಗಿದ್ರೆ ಇಷ್ಟು ಬಳಕೆ ಆಗ್ತಾ ಇದೆನಾ ಅಂತ ನಾವು ನೋಡಿದಾಗ, ಅದರಲ್ಲೂ ಕೊರೋನಾದಂತಹ ಸಂಕಷ್ಟ ಸಮಯದಲ್ಲಿ ಸಾಕಷ್ಟು ರೈತರು, ಅದರಲ್ಲೂ ಈ ತರಕಾರಿ ಮತ್ತು ಹಣ್ಣುಗಳನ್ನು ಬೆಳೀತಕ್ಕಂಥ ರೈತರಿಗೆ ಸಾಕಷ್ಟು ಅನಾನುಕೂಲಗಳಿಂದ ನಷ್ಟ ಹೊಂದಿದ್ರು ಅಂತ ಹೇಳ್ಬೋದು. ಆವಾಗ ಸಾಕಷ್ಟು ಹಣ್ಣುಗಳನ್ನು ಬೆಳೀತಕ್ಕಂಥ ರೈತರಿಗೆ ಮಾರಾಟ ಮಾಡೋಕ್ಕಾಗ್ದೇ ತೋಟದಲ್ಲೇ ಉಳಿಸಿದಂಥ ಪರಿಸ್ಥಿತಿನೂ ಬಂತು. ಸೊ ಸಾಕಷ್ಟು ಅವರು ವರ್ಷಗಟ್ಟಲೆ ಅದರಲ್ಲಿ ಶ್ರಮ ವಹಿಸಿ ದುಡ್ಡನ್ನು ವ್ಯಯಿಸಿ ಎಲ್ಲ ಮಾಡಿದ್ರು ಸಹ ಅವ್ರಿಗೆ ಲಾಭ ಬರಲಿಲ್ಲ. ಆ ನಿಟ್ಟಿನಲ್ಲಿ ನಾವು ಕೃಷಿ ವಿಜ್ಞಾನ ಕೇಂದ್ರ ಹಗರಿಯ ವತಿಯಿಂದ ನಾವು ಒಂದು ಯೋಜನೆಯನ್ನು ಹಾಕ್ಕೊಂಡ್ವಿ, ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ, ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳಿ. ಆ ಕಾರ್ಯಕ್ರಮದಡಿಯಲ್ಲಿ ನಾವು ನಮ್ಮಲ್ಲಿ ಹೆಚ್ಚಾಗಿ ಬಾಳೆ ಬೆಳೆಯೋದ್ರಿಂದ ಬಾಳೆ ಬೆಳೆಗಾರರಿಗೆ ಸಹಾಯವಾಗಲಿ ಅಂತ ಹೇಳಿ, ಅದರಲ್ಲೂ ಸಂಕಷ್ಟದ ಪರಿಸ್ಥಿತಿಗಳಲ್ಲಿ ಈಗ ನಾವು ಸುಗಂಧಿಯನ್ನು ತಗೊಂಡ್ರೆ ಕೊನೆಗೆ ಕೆಜಿಗೆ 10 ಕೆಜಿನೂ 10 ರೂಪಾಯಿನೂ ಕೆಲವೊಂದು ಸರ್ತಿ ಸಿಗೋದಿಲ್ಲ. ಸಕ್ಕರೆ ಬಾಳೆಗೆ ಏಲಕ್ಕಿಗೆ ಬೆಲೆ ಸಿಗುತ್ತೆ, ಆದರೆ ಏಲಕ್ಕಿ ಏನು ಸುಗಂಧಿ ಬಾಳೆ ಹೇಳಿದ್ವಿ ನಾವು, ಸುಗಂಧಿ ಬಾಳೆಗೆ ಅಷ್ಟಾಗಿ ಬೆಲೆ ಸಿಗೋದಿಲ್ಲ. ಹುಳಿ ಮಿಶ್ರಿತ ಇರೋದ್ರಿಂದ ಅಷ್ಟಾಗಿ ಅದಕ್ಕೆ ಬೆಲೆ ಸಿಗೋದಿಲ್ಲ. ಆದರೂ ಸಹ ಯಾಕೆ ರೈತರು ಅದನ್ನೇ ಬೆಳೀತಾರೆ ಅಂತಂದರೆ ಅದು ಸ್ವಲ್ಪ ಗಟ್ಟಿಯಾದಂಥ ಬೆಳೆ, ಗಾಳಿ ಮಳೆಗೆ ಅದು ಬೀಳೋದಿಲ್ಲ. ಹಾಗಾಗಿ ರೈತರು ಅದನ್ನು ಪ್ರಿಫರ್ ಮಾಡಿ ಮತ್ತು ನಮ್ಮ ಮಣ್ಣಿಗೂ ಸೂಕ್ತ ಇರೋದ್ರಿಂದ ರೋಗಗಳು ಕಡಿಮೆ ಇರೋದ್ರಿಂದ ಸುಗಂಧಿಯನ್ನೇ ಬೆಳೀಲಿಕ್ಕೆ ರೈತರು ಅವರಿಗೆ ಮನ ಜಾಸ್ತಿ, ಆದರೆ ಅವರಿಗೆ ಬೆಲೆ ಕಡಿಮೆ. ಸೊ ಹಾಗಾಗಿ ಅದಕ್ಕೆ ಬೆಲೆ ಬರೆಸೋದು ಹೇಗೆ ಅಂತ ಯೋಚನೆ ಮಾಡಿದಾಗ ಮೌಲ್ಯವರ್ಧನೆಯೇ ಒಂದು ಉಪಾಯ ಅನ್ನೋದು ನಮ್ಮ ಒಂದು ಆಲೋಚನೆಗೆ ಬಂದದ್ದು. ಹಾಗಾಗಿ ನಾವು ಅದರಲ್ಲೂ ಬಾಳೆಕಾಯಿ, ಬಾಳೆಹಣ್ಣಿಗೆ ನಾವು ಬಾಳೆಹಣ್ಣನ್ನು ಆಸ್ ಸಚ್ ನಾವು ಹಾಗೆ ತಿಂತೀವಿ. ಸೊ ಹಾಗಾಗಿ ಬಾಳೆಕಾಯಿಗೆ ನಾವು ಯಾಕೆ ಒತ್ತು ಕೊಡಬಾರದು, ಯಾಕಂದರೆ ನಾವು ಬಾಳೆಹಣ್ಣನ್ನು ಹೋಲಿಸಿದಾಗ ಬಾಳೆಕಾಯಿಗೆ ಹೆಚ್ಚು ಪೋಷಕಾಂಶಗಳು ಇರೋದು ನಮಗೆ ಕಂಡು ಬಂತು. ಹಾಗಾಗಿ ಬಾಳೆಕಾಯಿಯಲ್ಲಿ ಪ್ರಮುಖವಾಗಿ ನಾವು ಏನು ಕೆಲವೊಂದು ಪೋಷಕಾಂಶಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಸೊ ಅದು ಹೆಚ್ಚು ಇರೋದ್ರಿಂದ ನಾವು ಇಲ್ಲಿಯ ಭಾಗದ ಮಹಿಳೆಯರಿಗೆ, ಅದರಲ್ಲೂ ರೈತರಿಗೆ, ರೈತ ಮಹಿಳೆಯರಿಗೆ, ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ, ವಿಜಯನಗರ ಕಾಲುವೆಗಳ ಆಧುನೀಕರಣ ಯೋಜನೆ ಸಹಾಯಕ ಸಂಸ್ಥೆ ಆದಂಥ ಸ್ಮೆಕ್ ಹಾಗೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ನಮ್ಮಿಬ್ಬರ ಒಂದು ಸಹಭಾಗಿತ್ವದಲ್ಲಿ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರಿಗೆ ನಾವು ಬಾಳೆಕಾಯಿಯ ಮೌಲ್ಯವರ್ಧನೆಯ ಬಗ್ಗೆ ತರಬೇತಿ ಕೊಟ್ವಿ. ಅದರಲ್ಲೂ ಬಾಕಾಹು ಅನ್ನೋದನ್ನು ತಾವು ಕೇಳಿರಬಹುದು, ಬಾಳೆಕಾಯಿ ಹುಡಿ ಅಂತ ಹೇಳ್ತೀವಿ, ಹುಡಿ ಅಥವಾ ಪುಡಿ ಅಂತ ಹೇಳಬಹುದು. ಬಾಕಾಹು ಮೂಮೆಂಟ್ ಅನ್ನೋದು ಒಂದು ಶ್ರೀ ಪಡ್ರೆ ಅವರು ಅಡಿಕೆ ಪತ್ರಿಕೆ ಸಂಪಾದಕರು ಈಗ ಒಂದು 5-6 ತಿಂಗಳ ಹಿಂದೆ ಶುರು ಮಾಡಿದ್ದು. ಇದು ಒಂದು ಚಿಕ್ಕ ಒಂದು ವಾಟ್ಸಪ್ ಗುಂಪಿನಲ್ಲಿ ಶುರುವಾದದ್ದು ಒಂದು ಕ್ರಾಂತಿ ತರ ಆಯ್ತು. ಎಲ್ಲ ನಮ್ಮ ಕರ್ನಾಟಕದಾದ್ಯಂತ ಎಲ್ಲರೂ ಬಾಕಾಹು ತಯಾರಿಯಲ್ಲಿ ನಿರತರಾಗಿದ್ರು. ಸೊ ಅದು ನಮ್ಮ ಜಿಲ್ಲೆಯಲ್ಲೂ ನಾವು EDP ಪ್ರೋಗ್ರಾಮ್ ಅನ್ನು ತಗೊಂಡಿದ್ರಿಂದ ನಮಗೂ ಅವರ ಒಂದು ಕ್ರಾಂತಿ ನಮಗೂ ಸಹಾಯ ಆಯ್ತು ಅಂತ ಹೇಳಬಹುದು. ಈ ಬಾಳೆಕಾಯಿ ಹುಡಿ ಯಾವ್ದಕ್ಕೆ ಬಳಕೆ ಆಗ್ತದೆ? ಈ ಬಾಳೆಕಾಯಿ ಹುಡಿ ಅನ್ನೋದು ನಾವು ಮುಖ್ಯವಾಗಿ ಹೇಗೆ ಮಾಡೋದು ಅನ್ನೋದನ್ನ ನಾನು ಹೇಳಿಬಿಟ್ಟು ಆ ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಾಳೆಕಾಯಿಯನ್ನ ನಾವು ಮೊದಲು ಸಿಪ್ಪೆಯನ್ನ ತೆಗೆದುಬಿಟ್ಟು, ಅದರಲ್ಲೂ ನಮ್ಗೆ ಬೆಲೆ ಯಾವಾಗ ಕಡಿಮೆ ಇರುತ್ತೆ ಆ ಟೈಮಲ್ಲಿ ನಾವು ರೈತರು ಇದನ್ನ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗಬಹುದು ಅಂತ, ಬಾಳೆಕಾಯಿ ಸಿಪ್ಪೆಯನ್ನ ತೆಗೆದು ಅದನ್ನ 1 ಲೀಟರ್ ನೀರಿಗೆ 1/4 ಲೀಟರ್ನಷ್ಟು ಏನು ಗಂಜಿ, ಅಕ್ಕಿ ಗಂಜಿ, ಅಕ್ಕಿ ಗಂಜಿ ಅಥವಾ 1/4 ಲೀಟರ್ನಷ್ಟು ಮಜ್ಜಿಗೆ ಹುಳಿ, ಇವೆರಡರಲ್ಲಿ ಒಂದನ್ನ ಹಾಕಿ 15 ಗ್ರಾಂನಷ್ಟು ಉಪ್ಪನ್ನ ಹಾಕಿ ಸಿಪ್ಪೆ ತೆಗೆದಂತ ಬಾಳೆಕಾಯಿನ ಅದರಲ್ಲಿ 15 ನಿಮಿಷ ನೆನೆ ಇಟ್ಟು ನಂತರ ಅದನ್ನ ನೀರಿನಿಂದ ತೆಗೆದು ಅದನ್ನ ಏನು ನಮ್ಮ ತುರಿಯು ಮಣೆ ಇರ್ತದೆ ಅದರಲ್ಲಿ ಚಿಪ್ಸ್ ತರ ತುರಿದುಕೊಳ್ಬೇಕು. ಆ ಚಿಪ್ಸ್ ತರ ಮಾಡಿಕೊಂಡು ಅದನ್ನ ಚೆನ್ನಾಗಿ ಬಿಸಿಲಿಗೆ ಒಣಗಿಸಬೇಕು. ಒಣಗಿಸಿದಾಗ ಒಣಗಿರೋ ಚಿಪ್ಸ್ ತಯಾರಾಗತ್ತೆ. ಆ ಚಿಪ್ಸ್ಗಳನ್ನ ಅವರು ಪುಡಿ ಮಾಡಿದ್ರೆ ಅದು ಬಾಳೆಕಾಯಿ ಹುಡಿ ಅಥವಾ ಪುಡಿ ರೆಡಿ ಆಗತ್ತೆ. ಆ ಪುಡಿಯ ಬಳಕೆ ಬಗ್ಗೆ ತಾವು ಕೇಳಿದ್ರಿ. ಆ ಬಾಳೆಕಾಯಿಯ ಹುಡಿಯನ್ನ ನಾವು ಮೈದಾಗೆ ಪರ್ಯಾಯವಾಗಿ ಬಳಸಬಹುದು. ಅದು ನಾವು ಬಹಳ ಗಮನ ವಹಿಸಬೇಕಂತ ಒಂದು ವಿಷಯ ಅಂತ ಹೇಳ್ಬಹುದು. ಮೈದಾ ಹಿಟ್ಟಿಗೆ ಬದಲಾಗಿ ಮೈದಾ ಅಥವಾ ಗೋಧಿ ಅಥವಾ ನೀವು ಯಾವುದೇ ಹಿಟ್ಟನ್ನ ಯಾವ ಪದಾರ್ಥ ಮಾಡ್ಲಿಕ್ಕೆ ಬಳಸ್ತೀರಿ ಎಲ್ಲವನ್ನು ಎಲ್ಲದಕ್ಕೂ ನಾವು ಇದನ್ನ ಬಳಸಬಹುದಾಗಿ ಪರ್ಯಾಯವಾಗಿ ಇದನ್ನ ಬಳಸಬಹುದು ಅಥವಾ ನೀವು ಮಿಶ್ರಣ ಮಾಡಿನೂ ಬಳಸಬಹುದು. ಅಂದ್ರೆ ಈ ಗೋಧಿ ಹಿಟ್ಟಿನ ಮೈದಾ ಹಿಟ್ಟಿನ ಗುಣ ಏನದೇನು, ಜಿಗಟಾಗಿ ಚಪಾತಿ ಮಾಡೋದಕ್ಕೆ, ರೋಟಿ ಮಾಡೋದಕ್ಕೆ ಅದರ ಗುಣ ಇದಕ್ಕೆ ಬರ್ತದ ಹೇಗೆ ಅಂತ. ಹಲವಾರು ಪ್ರಯತ್ನಗಳನ್ನ ನಮ್ಮ ಮಹಿಳೆಯರು, ಬಾಳೆ ಬೆಳಿತಕ್ಕಂತ ಮಹಿಳೆಯರಿರಬಹುದು, ನಮ್ಮ ಬರೀ ವಿಜಯನಗರದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಶಿರಸಿ ಇರಬಹುದು, ಉತ್ತರ ಕನ್ನಡದಲ್ಲಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಮತ್ತು ತುಮಕೂರಿನಲ್ಲಿ ಪ್ರತಿಯೊಬ್ಬರು ಸಹ ಹಲವಾರು ಪದಾರ್ಥಗಳನ್ನ ಇದರಿಂದ ಈಗಾಗಲೇ ಮಾಡಿದ್ದಾರೆ. ಈಗ ನಮ್ಮ ಜಿಲ್ಲೆಯಲ್ಲೇ ತಗೊಂಡ್ರೆ ನಾವು ಕಾಳಿದಾಸ ಅನ್ನೋ ಒಬ್ಬರು ರೈತರು ಕಮಲಾಪುರದಲ್ಲೇನೆ, ಅವರು ಜೋಳದ ರೊಟ್ಟಿ ನಾವು ಯಾವ ರೀತಿ ಒಣ ರೊಟ್ಟಿ ಮಾಡ್ತೀವಿ ಆ ರೀತಿಯ ರೊಟ್ಟಿಗಳನ್ನ ಮಾಡ್ತಾ ಇದ್ದಾರೆ. ರುಚಿಯಾದಂತ ರೊಟ್ಟಿಗಳು ತಯಾರಾಗ್ತವೆ ಬಾಳೆಕಾಯಿ ಹುಡಿಯಿಂದ. ಚಪಾತಿ ಮಾಡಬಹುದು. ಈಗ ನಾವು ಮಾರ್ವಾಡಿಗಳನ್ನ ತಗೊಂಡ್ರೆ ಅವ್ರು ಖಾಕ್ರಾ ಅಂತ ಹೇಳಿ ಮಾಡ್ತಾರೆ, ತುಂಬಾ ರುಚಿಯಾದಂತ ಆಹಾರ. ಆ ಖಾಕ್ರಾವನ್ನ ಮಾಡಬಹುದು, ನಾವು ಮಿಕ್ಸ್ಚರ್ ಮಾಡಬಹುದು. ನಮ್ಮಲ್ಲಿ ಇವತ್ತು ತರಬೇತಿಯಲ್ಲಿ ಹೋದಾಗ ನಮ್ಮ ಮಹಿಳೆಯರು ಜಾಮೂನ್ ಮಾಡಿದ್ರು. ಹಲವಾರು ಯಾವ ಈ ಪದಾರ್ಥವನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಹಾಗಿಲ್ಲ, ಎಲ್ಲ ಪದಾರ್ಥಗಳನ್ನು ಮಾಡಬಹುದು. ಮತ್ತು ರುಚಿ ಒರಿಜಿನಲ್ ಏನ್ ನಾವು ಮಾಡಿರ್ತೀವಿ ಅದಕ್ಕಿಂತ ರುಚಿ ಹೆಚ್ಚೇ ಇರುತ್ತೆ. ಆದ್ರೆ ಸ್ವಲ್ಪ ಬಣ್ಣದಲ್ಲಿ ಮಾತ್ರ ನಾವು ಸ್ವಲ್ಪ ಕಪ್ಪನ್ನ ಕಾಣಬಹುದು. ಈಗ ನೀವು ಒಂದು ಪ್ರೊಸೆಸ್ ಅನ್ನ ಹೇಳ್ತಾ ಇದ್ರಿ, ಚಿಪ್ಸ್ ಮಾಡಿಕೊಂಡು ಚಿಪ್ಸ್ ಒಣಗಿಸ್ಕೊಂಡು ಹುಡಿ ಮಾಡೋ ವಿಧಾನ ಹೇಗೆ? ಈಗ ಸಣ್ಣ ಪುಟ್ಟ ಪ್ರಮಾಣದಲ್ಲಾದರೆ ಮನೆಯಲ್ಲೇ ಮಾಡ್ಕೋಬೋದು, ಮಿಕ್ಸಿಗೆ ಹಾಕೋಬೋದು, ಎಲ್ಲಾದರೂ ಒರಳೆಲ್ಲ ಹಾಕೊಂಡು ರುಬ್ಕೋಬೋದು ಅಂತ ಹೇಳಿ. ಈಗ ನೀವು ಹೇಳಿದಾಗೆ ರೊಟ್ಟಿ ಮಾಡ್ತಾ ಇದ್ದಾರೆ, ಬೇರೆ ಏನೋ ಮಾಡ್ತಾ ಇದ್ದಾರೆ ಅಂದ್ಕೊಂಡ್ರೆ ಅವ್ರಿಗೆ ದೊಡ್ಡ ಪ್ರಮಾಣದಲ್ಲಿ ಬೇಕಾಗ್ಬೋದು, ಹಾಗೆ ಯಾವ ರೀತಿ ಅದನ್ನ ಹುಡಿ ಮಾಡ್ಕೊಳ್ಬೋದು ಅಂತ. ಮೊದಲನೇದ್ದು ಅವರು ಸ್ಲೈಸರ್ ಅಂತ ಹೇಳಿ ಒಂದು ಮಷಿನ್ ಬರುತ್ತೆ, ಒಂದು ಸಣ್ಣ ಒಂದು ಯೂನಿಟ್ ಅನ್ನು ಅವ್ರು ಸೆಟಪ್ ಮಾಡ್ಕೋಬೇಕು ಅಂತಂದ್ರೆ ಒಂದು ಈ ಚಿಪ್ಸ್ ಯಾವ ರೀತಿ ಮಾಡ್ತಾರೆ ಸ್ಲೈಸರ್ ಬರುತ್ತೆ ಆ ರೀತಿ ಒಂದು ಚಿಕ್ಕ ಮಷಿನ್ ಬೇಕಾಗತ್ತೆ. ಜೊತೆಗೆ ಒಂದು ಡ್ರೈಯರ್ ಬೇಕಾಗತ್ತೆ. ಈಗ ನಮ್ಮಲ್ಲಿ ಅಕಾಲಿಕ ಮಳೆ, ಸೊ ಹಾಗಾಗಿ ಒಣಗಿಸ್ಲಿಕ್ಕೆ ಬಿಸಿಲಿಗೆ ಒಣಗಿಸ್ಲಿಕ್ಕೆ ಕಷ್ಟ ಆಗ್ಬೋದು. ಮನೆ ಬಳಕೆಗೆ ಅಂದ್ರೆ ಅವರು ಒಣಗಿಸ್ಬೋದು, ಮಾರಾಟ ಮಾಡೋ ಉದ್ದೇಶದಿಂದ ಮಾಡೋ ಹಾಗಿದ್ರೆ ಅವರು ಒಂದು ಡ್ರೈಯರ್ಸ್ ಅಂತ ಬರುತ್ತೆ, ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು. ಡ್ರೈಯರ್ಸ್ ಅಲ್ಲಿ ಒಣಗಿಸಿದ ನಂತರ ಪಲ್ವರೈಸರ್ ಅನ್ನೋ ಒಂದು ಮಷಿನ್ ಬರುತ್ತೆ, ಅದರಲ್ಲಿ ಹಿಟ್ಟನ್ನ ತಯಾರು ಮಾಡಬಹುದು. ಇದೆಲ್ಲನೂ ಒಂದು ಚಿಕ್ಕ ಚಿಕ್ಕ ಮಷಿನ್ಗಳನ್ನ ಬಳಸಿಬಿಟ್ಟಿನೇ ಅವರು ಮಾಡಬಹುದು. ಬೇರೆ ಗಿರಣಿಗಳಲ್ಲಿ ಹಾಕಿದಾಗ ಇದನ್ನ ಹಾಕ್ಲಿಕ್ಕೆ ಬರಲ್ಲ, ಹಾಕಬಹುದು, ಸ್ವಲ್ಪ ಮಿಶ್ರಣ ಆಗತ್ತೆ. ಹಾಗಾಗಿ ಇವರು ಪ್ರತ್ಯೇಕವಾಗಿ ಇದು ಮಾಡ್ಕೊಳ್ಳೋದು ಒಳ್ಳೆ. ಸೊ ಈ ತರದ ಪ್ರಕ್ರಿಯೆ ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಹಗರಿ ಕೆವಿಕೆಯ ವ್ಯಾಪ್ತಿ ಒಳಗಡೆಗೆ ಎಲ್ಲೆಲ್ಲಿ ನಡೀತಾ ಇದೆ, ಎಷ್ಟು ಜನ ತೊಡಗಿಕೊಂಡಿದ್ದಾರೆ, ರೈತರೇ ತೊಡ್ಕೊಂಡಿದ್ದಾರೋ ಅಥವಾ ರೈತರಿಂದ ಖರೀದಿ ಮಾಡಿಕೊಂಡು ಬೇರೆಯವರು ತೊಡ್ಕೊಂಡಿದ್ದಾರೋ ಹೇಗೆ? ಈಗ ನಮ್ಮಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರು ಅಂತ ಹೇಳಿ ಒಂದು ಬುಕ್ಕಸಾಗರದಲ್ಲಿ ಬುಕ್ಕ ಬಾಳೆ ಬಳಗ ಅಂತ ಹೇಳಿ ಅವರು ಒಬ್ರು ಒಂದು ಗುಂಪು ಮಾಡ್ತಾ ಇದೆ. ಜೊತೆಗೆ ಇನ್ನೊಂದು ಕೃಷ್ಣಾಪುರ ಗ್ರಾಮದಲ್ಲಿ ಅಲ್ಲಿನ ಒಂದು ಮಹಿಳಾ ಸಂಘ ಪಂಪಾಪತಿ ಮಹಿಳಾ ಸಂಘ, VNC ಮಹಿಳಾ ಸಂಘ ಅಂತ ಹೇಳಿ ಈ ಎರಡು ಮಹಿಳಾ ಗುಂಪುಗಳು ಬಾಳೆಕಾಯಿಯ ಹುಡಿ ಮಾಡಿ ಅದನ್ನ ಮಾರಾಟದಲ್ಲಿ ತೊಡಗಿದ್ದಾರೆ. ಇವರು ಯಾರು ರೈತರಲ್ಲ, ಇವರು ಬಾಳೆ ಬೆಳೀತಕ್ಕಂಥವ್ರೆ ಸ್ವಸಹಾಯ ಸಂಘದ ಮಹಿಳೆಯರು, ಗುಂಪನ್ನ ಮಾಡಿಕೊಂಡು ಇವರೇ ಬೆಳೆಯುತ್ತಾರೆ, ಇವರೇ ಅದನ್ನ ಮೌಲ್ಯವರ್ಧನೆ ಮಾಡ್ತಾರೆ. ಹಾಗೇನೆ ಇನ್ನ ಒಬ್ರು ಕಾಳಿದಾಸ್ ಅಂತ ಹೇಳಿ ಕಮಲಾಪುರದ ರೈತರು, ಇವರೆಲ್ಲರೂ ಈ ರೀತಿಯ ಒಂದು ಬಾಳೆಕಾಯಿ ಹುಡಿಯನ್ನ ಮಾಡ್ತಾ ಇದಾರೆ. ನಮ್ಮ ಇವರು ಕಾಳಿದಾಸ್ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ಡ್ರೈ ಫಿಗ್ಸ್ ಅಂತ ಹೇಳಿ, ಅಂದ್ರೆ ಬಾಳೆಕಾಯಿ ಹಣ್ಣನ್ನ ಅದರಲ್ಲೂ ಈ ಸುಗಂಧಿ ಹಣ್ಣನ್ನ ಒಣಗಿಸಿ, ಇಡೀ ಹಣ್ಣನ್ನೇ ಒಣಗಿಸಿ ಡ್ರೈ ಫ್ರೂಟ್ಸ್ ಯಾವ ರೀತಿ ನಾವು ಮಾಡ್ತೀವಿ ಆ ರೀತಿ ಮಾಡ್ತಾ ಇದ್ದಾರೆ. ಅಂಜೂರದ ಆ ರೀತಿನೇ ಈ ತರ ಒಣಗಿಸಿ ಮಾಡ್ತಾ ಇದ್ದಾರೆ. ಸೊ ಇದನ್ನು ಸಾಕಷ್ಟು ತುಂಬಾ ರುಚಿಯಾಗಿಯೂ ಇರುತ್ತೆ, ಪೋಷಕಾಂಶ ಭರಿತವಾಗಿಯೂ ಇರುತ್ತೆ. ಇನ್ನೊಂದು ನಾನು ಇಲ್ಲಿ ಹೇಳಬೇಕಾಗಿರೋ ವಿಷಯ ಏನಂತಂದ್ರೆ, ಈಗ ನೀವು ಬಾಳೆಹಣ್ಣಿನ ಹಣ್ಣಿನ ಪೋಷಕಾಂಶಗಳ ಬಗ್ಗೆ ಕೇಳಿದ್ರೆ, ಬಾಳೆಕಾಯಿಯ ಪೋಷಕಾಂಶಗಳ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ ಕೇಳುಗರು. ಅದರಲ್ಲಿ ಕಾಯಿಯ ಬಗ್ಗೆ ಏನು ಅಂತಂದ್ರೆ, ಪ್ರಮುಖವಾಗಿ ಬಾಳೆಕಾಯಿಯ ಪುಡಿಯಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ಅನ್ನೋ ಒಂದು ಸ್ಟಾರ್ಚ್ ಇರುತ್ತೆ, ಅದೇ ಮುಂದುವರೆದು ಏನಾಗುತ್ತೆ ಸಕ್ಕರೆ ಆಗುತ್ತೆ ಹಣ್ಣಾದಾಗ. ಮೊದಲು ಅದು ರೆಸಿಸ್ಟೆಂಟ್ ಸ್ಟಾರ್ಚ್ ರೂಪದಲ್ಲಿರುತ್ತೆ. ಹಾಗಿದ್ದಾಗ ನಮಗೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಗ್ಲೈಸಿಮಿಕ್ ಇಂಡೆಕ್ಸ್ ಅಂತಂದ್ರೆ ನಾವು ಯಾವುದೇ ಆಹಾರ ಸೇವನೆ ಮಾಡಿದಾಗ ಅದು ಎಷ್ಟು ಬೇಗ ಸಕ್ಕರೆಯ ಒಂದು ಅಂಶವನ್ನ ರಕ್ತದಲ್ಲಿ ಏರಿಸುತ್ತೆ ಅನ್ನೋದನ್ನ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಥವಾ ಗ್ಲೈಸಿಮಿಕ್ ಲೋಡ್ ಅಂತ ಹೇಳ್ತೀವಿ. ಅದು ಇದಕ್ಕೆ ತುಂಬಾ ಕಡಿಮೆ ಇದೆ. ನಾವೀಗ ನೀವು ವೈದ್ಯರ ಹತ್ರ ಹೋದ್ರೆ ಸಕ್ಕರೆ ಜಾಸ್ತಿ ಇರತಕ್ಕಂಥ ಹಣ್ಣನ್ನ ಅವಾಯ್ಡ್ ಮಾಡಿ ಅಂತ ಸಕ್ಕರೆ ಕಾಯಿಲೆ ಇರೋರಿಗೆ ಹೇಳ್ತಾರೆ, ಅದರಲ್ಲೂ ಬಾಳೆಹಣ್ಣನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಇದು ಬಾಳೆಕಾಯಿ ತದ್ವಿರುದ್ಧ, ಇವ್ರು ಬಳಸಬಹುದು ರೆಸಿಸ್ಟೆಂಟ್ ಸ್ಟಾರ್ಚ್ ಇರೋದ್ರಿಂದ, ಜೊತೆಗೆ ಇದರಲ್ಲಿ ಗ್ಲೈಸಿಮಿಕ್ ಲೋಡ್ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ ಯಥೇಚ್ಛವಾಗಿ ಅವರು ಮೈದಾ ಗೋಧಿ ಜೋಳ ಎಲ್ಲವನ್ನು ಎಲ್ಲದಕ್ಕಿಂತನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಇದನ್ನ ಬಳಸಬಹುದು. ಜೊತೆಗೆ ನಾರಿನಂಶ ಹೆಚ್ಚಿಗೆ ಇದೆ, ಪೊಟ್ಯಾಸಿಯಂ ಸಹ ಹೆಚ್ಚಿಗೆ ಇದೆ, ಕ್ಯಾಲ್ಸಿಯಂ ಹೆಚ್ಚಿಗೆ ಇದೆ, ಎಲ್ಲ ಪೋಷಕಾಂಶಗಳು ಹೆಚ್ಚಿಗೆ ಇರೋದ್ರಿಂದ ಇದನ್ನ ಮೈದಾಗೆ ಗೋಧಿಗೆ ಜೋಳಕ್ಕೆ ಪರ್ಯಾಯವಾಗಿ ಇಲ್ಲವೇ ಮಿಶ್ರಣ ಮಾಡಿ, ಪರಿಪೂರ್ಣವಾಗಿ ನಮಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ 50% ಅದು 50% ಅದು ಹಾಕಿ ಆದ್ರೂ ನಾವು ನಮ್ಮ ಆಹಾರವನ್ನು ತಯಾರಿಸ್ಕೋಬಹುದು. ಮಧುಮೇಹಿಗಳು ಬಾಳೆಕಾಯಿಯ ಉಪ ಉತ್ಪನ್ನಗಳನ್ನ ಬಳಸಲೇಬಹುದು. ಬಾಳೆಕಾಯಿ ಬಾಳೆಕಾಯಿಯ ಉಪ ಉತ್ಪನ್ನಗಳನ್ನ ಬಳಸಬಹುದು. ಅವರಿಗೆ ಅಡ್ಡ ಪರಿಣಾಮಗಳಿಲ್ಲ, ಏನೂ ಇಲ್ಲ, ಅವಾಯ್ಡ್ ಮಾಡುವ ಅಗತ್ಯ ಇಲ್ಲ. ಸರಿ ಮೇಡಮ್, ಈಗ ಬಾಳೆಕಾಯಿಯ ಹುಡಿ ಮಾಡೋದು ಒಂದು ವಿಧಾನ ಇದೆ, ಮತ್ತೆ ಬೇರೆ ಏನಾದರೂ ಚಟುವಟಿಕೆಗಳು ನಡೀತಾ ಇದೆಯಾ ಇದರಲ್ಲಿ ಬೇರೆ ಉತ್ಪನ್ನಗಳು ಮಾಡುವ? ಬಾಳೆಕಾಯಿ ಹುಡಿ ಒಂದು, ಬಾಳೆಕಾಯಿ ಬಾಳೆಹಣ್ಣಿನ ಡ್ರೈ ಫಿಗ್ ಅಂತ ಹೇಳಿ ಅದು ಒಂದು ಮಾಡ್ತಾರೆ. ಬಾಳೆಕಾಯಿ ರೊಟ್ಟಿಯನ್ನ ಮಾಡ್ತಾ ಇದಾರೆ, ಬಾಳೆಕಾಯಿ ರೊಟ್ಟಿ, ಬಾಳೆಕಾಯಿ ಪುಡಿಯ ರೊಟ್ಟಿ, ಬಾಕಾವಿನ ರೊಟ್ಟಿ, ಮತ್ತೆ ಬೇಬಿ ಫುಡ್ ಅಂತ ಹೇಳಿ ಮಗುವಿನ ಆಹಾರ, ಶಿಶುವಿನ ಆಹಾರ, ಆದ್ರೆ ಅದನ್ನ ಎಲ್ಲರೂ ಬಳಸಬಹುದು. ಅದನ್ನ ತಯಾರು ಮಾಡ್ಲಿಕ್ಕೆ ಅಳವೆ ಬೀಜ ಅಂತ ಹೇಳ್ತೀವಿ, ಗಾರ್ಡನ್ ಕ್ರೆಸ್ ಸೀಡ್ಸ್ ಅಂತ ಹೇಳಿ ಅಳವೆ ಬೀಜ ಮತ್ತು ಅಮರಾಂತಸ್ ಅಂತ ಹೇಳ್ತೀವಿ, ಅಂದ್ರೆ ದಂಟಿನ ಬೀಜ, ದಂಟಿನ ಬೀಜದ ಹರಳು, ಅದರ ಪುಡಿ ಹಾಗೂ ಹಾಲಿನ ಪುಡಿ ಮತ್ತು ಬಾಳೆಕಾಯಿಯ ಪುಡಿ, ಇವೆಲ್ಲವುದರ ಮಿಶ್ರಣ. ಇಲ್ಲಿ ನಾವು ಅಳವೆ ಮತ್ತು ಏನು ದಂಟಿನ ಬೀಜ ಅಂತ ಹೇಳಿದ್ವಿ, ರಾಜಗಿರಿ ಬೀಜ ಅಂತ ಹೇಳ್ತೀವಿ, ಅವುಗಳನ್ನು ಹಾಕುವ ಉದ್ದೇಶ ಏನು ಅಂತಂದ್ರೆ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ, ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಅವೆರಡನ್ನ ಬಳಸಿ ನಾವು ಜೊತೆಗೆ ಬಾಳೆಕಾಯಿ ಹುಡಿಯಲ್ಲೂ ಸಾಕಷ್ಟು ಪೋಷಕಾಂಶಗಳು ಇರೋದ್ರಿಂದ ಇವೆಲ್ಲದ ಮಿಶ್ರಣ ಮಾಡಿ ನೀವೇನು ನಾವು ಹೊರಗಡೆ ಸಿಗ್ತಕ್ಕಂಥ ಕಮರ್ಷಿಯಲ್ ಪ್ರಾಡಕ್ಟ್ ಸಿಗುತ್ತೆ ನಮಗೆ, ಅದಕ್ಕಿಂತನೂ ಪೌಷ್ಟಿಕವಾಗಿ ಇರ್ತಕ್ಕಂಥದ್ದು ಈ ಬಾಳೆಕಾಯಿ ಹುಡಿಯಿಂದ ಮಾಡಿರೋಂಥ ಬೇಬಿ ಫುಡ್ ಅಂತ ಹೇಳಿದ್ರೆ, ಮಕ್ಕಳಿಗೆ ಬೇರೆ ಬೇರೆ ಅಂಗಡಿಯಿಂದ ತರತಕ್ಕಂಥ ಪುಡಿಗಳು ಬರುತ್ತೆ, ಹಾಲಿನಲ್ಲಿ ಹಾಕೊಂಡು ಕೊಡ್ತಾರೆ, ಹೌದು, ಅದಕ್ಕಿಂತ ಇದು ಉತ್ತಮ ಅಂತಿದೆ. ಹೌದು, ಇದನ್ನ ಗಂಜಿ ರೂಪದಲ್ಲ 6 ತಿಂಗಳ ನಂತರ ಏನ್ ಮಗುಗೆ ಶಿಶು ಆಹಾರ ಕೊಡ್ತೀವಿ ಅಲ್ಲಿಂದನೇ ಶುರು ಹಚ್ಕೋಬಹುದು ನಾವು ಗಂಜಿ ರೂಪದಲ್ಲಿ. ಇದು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ ಹೇಗೆ ಮೇಡಮ್? ಈಗ ಯಾವ ಪ್ರಮಾಣದಲ್ಲಿ ಇದೆ, ಈಗ ಇದು ಉತ್ಪನ್ನ ಯಾವ ಪ್ರಮಾಣದಲ್ಲಿದೆ, ಲಭ್ಯತೆ ಇದೆ ಹೇಗೆ? ಇದು ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಈಗ ಅವರು ಮೊದಲ ಹಂತದಲ್ಲಿದ್ದಾರೆ, ಈಗ ಅವ್ರದ್ದೆಲ್ಲನೂ ಅವರು ಅವರ ಪ್ರೊಡಕ್ಟ್ಸ್ ಅನ್ನ ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಏನು ನಮ್ಮಲ್ಲಿ ಲ್ಯಾಬ್ರೋಟ್ರಿ ಇದೆ, NABL ಅಪ್ರೂವ್ಡ್ ಲ್ಯಾಬ್ರೋಟ್ರಿ ಅಂತ ಹೇಳ್ತೀವಿ, ಪೆಸ್ಟಿಸೈಡ್ ಅನಾಲಿಸಿಸ್ ಅಂಡ್ ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್ರೋಟ್ರಿ ಅಂತ, ಫುಡ್ ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್ರೋಟ್ರಿ, ಅಲ್ಲಿಗೆ ಕಳಿಸ್ಬಿಟ್ಟು FSSL ಹೋಗುತ್ತೆ? ಇಲ್ಲ, ಇದು ನಮ್ದು ಲ್ಯಾಬ್ರೋಟ್ರಿಯಲ್ಲಿ ನಾವು ಮೊದಲು ಪರೀಕ್ಷೆಗೆ ಒಳಪಡಿಸಿ ಅದು ನಮಗೆ ಸೂಕ್ತ ಕ್ವಾಲಿಟಿಯಲ್ಲಿ ಸೂಕ್ತ ಅಂತ ಅಂದಾಗ ಇದು FSSIಗೆ ಅವರು ಕೊಟ್ಟು ಈಗ FSSI ಸಹ ಪಡ್ಕೊಂಡಿದ್ದಾರೆ ಸರ್, ಈ ಸ್ಟೇಜ್ ಅಲ್ಲಿ ಇದ್ದಾರೆ. ಈಗ ಅವ್ರದ್ದು ಬ್ರ್ಯಾಂಡಿಂಗ್ ಆಗ್ತಾ ಇದೆ, ಸೊ ಬ್ರ್ಯಾಂಡಿಂಗ್ ಆದ ನಂತರ ಈಗ ಅವರು ಕೇಳಿದವರಿಗೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ, ಬ್ರ್ಯಾಂಡಿಂಗ್ ಆದ ನಂತರ ವಿತ್ ಲೇಬಲಿಂಗ್ ಅದು ಮಾರ್ಕೆಟ್ ಅಲ್ಲಿ ಬರುತ್ತೆ. ಇಷ್ಟು ಬಾಳೆಕಾಯಿಯ ಉಪ ಉತ್ಪನ್ನಗಳು, ಮೌಲ್ಯವರ್ಧಿತ ಉತ್ಪನ್ನಗಳು ನಡೀತಾ ಇದೆ ಈಗ. ಹೌದು ಸರಿ, ಈಗ ಈಗೇನು ನೀವು ಹೇಳಿದ ಹಾಗೆ ರೈತರ ಮಹಿಳೆಯರಿದ್ದಾರೆ, ರೈತ ಕುಟುಂಬದ ಮಹಿಳೆಯರು ಅವರೇ ಬೆಳೆಯೋರಿದ್ದಾರೆ, ಹಗರಿ ಆಗಿರ್ಬೋದು, ಹಗರಿಯ ಕೆ ವಿ ಕೆ ಆಗಿರ್ಬೋದು, ಸರ್ಕಾರದ ಕೃಷಿ ಇಲಾಖೆ ಆಗಿರ್ಬೋದು, ಯಾವ ರೀತಿ ಇವರಿಗೆ ಸಹಾಯ ಮಾಡ್ತೀರಿ ಅಂತ, ಅವರಿಗೆ ಬೇಕಾದ ವಸ್ತುಗಳನ್ನು ಕೊಡ್ತಿರೋ ಅಥವಾ ಧನ ಸಹಾಯ ಕೊಡ್ತಿರೋ, ಮಾರ್ಗದರ್ಶನ ಮಾಡ್ತಿರೋ, ಹೇಗೆ? ಈಗ ನಮ್ಮಲ್ಲಿ ಏನಂತಂದರೆ ನಾವು ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಅಂತಂದರೆ ನಾವು ಮೊದಲನೇದ್ದು ತಾಂತ್ರಿಕ ಮಾಹಿತಿಯನ್ನು ಮೊದಲಿನಿಂದಲೂ ನಾವು ತಾಂತ್ರಿಕ ಮಾಹಿತಿಯನ್ನು ಕೊಡ್ತೀವಿ. ಅದರ ಜೊತೆಗೆ ನಮ್ಮದು ಇ ಡಿ ಪಿ ಪ್ರೋಗ್ರಾಮನ್ನು ನಾವು ಈ ವರ್ಷ ಬಾಳೆಕಾಯಿಯ ಮೇಲೇ ತೊಗೊಂಡಿದ್ದರಿಂದ, ಅಂದರೆ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು, ಅದರಲ್ಲಿ ನಮಗೆ ಬಂದಂಥ ಒಂದು ಸ್ವಲ್ಪ ಬಜೆಟಲ್ಲಿ ನಾವು ಮಹಿಳೆಯರಿಗೆ ಅವರಿಗೆ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಹೆಡ್ ಕ್ಯಾಪ್ಸ್ ಇರಬಹುದು, ಎಪ್ರಾನ್ಸ್ ಇರಬಹುದು, ಹಾಗೆಯೇ ತೂಕ ಮಾಡೋ ಮಷಿನ್ ಇರಬಹುದು, ಮತ್ತು ಸೀಲ್ ಮಾಡೋ ಮಷಿನ್ ಇರಬಹುದು, ಇವು ಒಂದೆರಡು ಗುಂಪುಗಳಿಗೆ ಕೊಡಲಿಕ್ಕೆ ನಮಗೆ ಪ್ರೊವಿಷನ್ ಇರುತ್ತೆ. ಅದನ್ನು ನಾವು ಅವರಿಗೆ ತಲುಪಿಸಿದ್ದೀವಿ. ಮುಂದಿನದ್ದನ್ನು ಅವರು ಮುಂದೆ ನೋಡಬೇಕಾಗಿದೆ. ಒಂದು ಇನ್ನೊಂದು ಪ್ರಶ್ನೆ ಅಂದರೆ ಮೇಡಮ್, ಈಗ ಬಾಳೆಕಾಯಿಯ ಹುಡಿ ಒಂದು ಕಡೆ ತಯಾರಾಗ್ತೀರಿ ಅಥವಾ ಬಾಳೆಕಾಯಿ ಬೆಳೆಗಾರರು ಒಂದು ಕಡೆಗೆ ಜಾಸ್ತಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಅದೇ ಗ್ರಾಮದ ಅಕ್ಕಪಕ್ಕದ ಗ್ರಾಮದಲ್ಲಿ ಯಾರಾದರೂ ಮಹಿಳೆಯರು ಸ್ತ್ರೀ ಶಕ್ತಿ ಸಂಘದವರು ಈ ಬಗ್ಗೆ ನಾವು ತರಬೇತಿ ತೊಗೊಂಡು ನಾವು ಇದನ್ನು ಉಪೋತ್ಪನ್ನದಲ್ಲೂ ತೊಡಗಿಕೊಳ್ಬೋದು ಅಂತೇಳಿ ಮುಂದೆ ಬಂದರೆ ಕೆ ವಿ ಕೆ ಅವರಿಗೆ ಸಪೋರ್ಟ್ ಮಾಡುತ್ತಾ? ಖಂಡಿತ ಸರ್, ಖಂಡಿತ. ನಾವು ಎಷ್ಟು ಜನ ಬಂದರೂ ಸಹ ನಾವು ತಾಂತ್ರಿಕ ಮಾಹಿತಿಯನ್ನು ಕೊಡಲಿಕ್ಕೆ ಸಿದ್ಧರಿದ್ದೀವಿ. ಜೊತೆಗೆ ಮಾರುಕಟ್ಟೆ ವ್ಯವಸ್ಥೆಯನ್ನ ಹೇಗೆ? ಮಾರುಕಟ್ಟೆಗೆ ನಾವು ಮೊದಲನೇದ್ದು ನಾವು ತಾಂತ್ರಿಕ ಮಾಹಿತಿಯಿಂದ ಹಿಡ್ಕೊಂಡು ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್ ಮತ್ತು ಎಲ್ಲ ಲಿಂಕೇಜ್ ಅನ್ನು ಸಹ ಕೊಡಲಿಕ್ಕೆ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಎಲ್ಲಾದರೂ ಮೇಳಾಸ್ ಇದ್ರೆ ಮತ್ತೆ ಬೇರೆ ಬೇರೆ ಏನು ಮಾರಾಟಗಾರರಿದ್ರೆ ಅವರೆಲ್ಲರಿಗೂ ಸಹ ನಾವು ಲಿಂಕನ್ನು ಕೊಡಲಿಕ್ಕೆ ನಾವು ಸಹಾಯ ಮಾಡ್ತೀವಿ. ಒಳ್ಳೆಯದು ಮೇಡಮ್. ಬಾಳೆಕಾಯಿಯ ಅದರ ಪೋಷಕಾಂಶಗಳ ಬಗ್ಗೆ ಹೇಳಿದ್ರಿ, ಅದು ಹೇಗೆ ಮನುಷ್ಯನ ಆರೋಗ್ಯದ ವರ್ಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ಜೊತೆಗೆ ಬಾಳೆಕಾಯಿಯ ಮೌಲ್ಯವರ್ಧನೆಯ ಚಟುವಟಿಕೆಗಳು ಈಗ ಆರಂಭವಾಗಿವೆ, ಅದರಲ್ಲೂ ಬಾಕಾಹೂ ಒಂದು ಚಳುವಳಿ ರೂಪದಲ್ಲೇ ಬಂದಿದೆ, ಅದು ಈಗ ನಮ್ಮ ವ್ಯಾಪ್ತಿಯಲ್ಲೂ ಸಹಿತ ಇದರ ಮೌಲ್ಯವರ್ಧನೆಯ ಚಟುವಟಿಕೆಗಳು ಆರಂಭವಾಗಿವೆ. ಇನ್ನೂ ಹೆಚ್ಚು ಈ ಚಟುವಟಿಕೆ ಮುಂದುವರಿಲಿ, ರೈತರಿಗೆ ಮತ್ತಷ್ಟು ಅವರಿಗೆ ಆಸರೆಯಾಗಲಿ. ಯಾಕೆಂದರೆ ಹಣ್ಣನ್ನು ಬೆಳೀತಾ ಇರತಕ್ಕಂಥ ರೈತರಾಗಿರಲಿ ಅಥವಾ ಅವುಗಳನ್ನು ನಂಬಿಕೊಂಡು ಮಾರುಕಟ್ಟೆಯಲ್ಲಿ ಇರತಕ್ಕಂಥ ವ್ಯಾಪಾರಸ್ಥರು ಕೊರೋನಾದಂಥ ಬಿಕ್ಕಟ್ಟಿನ ಸಂದರ್ಭದಲ್ಲಿ ತುಂಬ ಸಂಕಷ್ಟಕ್ಕೊಳಗಾಗಿದ್ದಾರೆ. ಆದರೆ ಈ ಮೌಲ್ಯವರ್ಧಿತ ಚಟುವಟಿಕೆಗಳಿಂದ ಅವರಿಗೆ ಬೇರೆ ಬೇರೆ ರೀತಿಯ ಆರ್ಥಿಕ ಬಲ ಸಿಗಲಿಕ್ಕೆ ಸಾಧ್ಯತೆ ಇದೆ. ಇಂಥ ಚಟುವಟಿಕೆಗಳು ಹೆಚ್ಚು ಮುಂದುವರಿಲಿ ಅಂತ ಆಶಿಸ್ತಾ ನಮ್ಮ ಕಿಸಾನವಾಣಿ ಗ್ರಾಮತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ತುಂಬ ಧನ್ಯವಾದಗಳು. ಹಾಗೆಯೇ ನಮ್ಮ ರೈತರಿಗೆ ನಿಮ್ಮನ್ನು ಸಂಪರ್ಕಿಸಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಒಮ್ಮೆ ಹೇಳಿಬಿಡಿ. ಖಂಡಿತ. 9483898999 9483898999. ಹಾಗೆಯೇ ನಾನು ಕೇಳುಗರಲ್ಲಿ ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ತಾವು ನನಗೆ ಫೋನ್ ಮಾಡಿದರೆ ನಮ್ಮ ಏನು ಬಾಳೆಕಾಯಿ ಹುಡಿಯನ್ನು ಮಾಡ್ತಕ್ಕಂಥ ಮಹಿಳೆಯರಿಗೆ ತಮ್ಮ ಒಂದು ಏನೋ ಅಗತ್ಯತೆ ಇದ್ದರೆ, ಬಾಕಾಹುವಿನ ಅಗತ್ಯತೆ ತಮಗಿದ್ದರೆ ತಮ್ಮ ಅಗತ್ಯತೆಯನ್ನು ಅವ್ರ ತನಕ ಮುಟ್ಟಿಸ್ತೀನಿ. ಸೊ ಅದರಿಂದ ಅವ್ರಿಗೂ ಸಹ ಒಂದು ಉಪಯೋಗ ಆಗುತ್ತೆ ಮತ್ತು ನಿಮ್ಮ ಆರೋಗ್ಯಕ್ಕೂ ಸಹ ಇದು ಒಂದು ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೂ ಬಾಳೆಹಣ್ಣಿನ ಮೌಲ್ಯವರ್ಧನೆ ಕುರಿತು ICAR ಕೃಷಿ ವಿಜ್ಞಾನ ಕೇಂದ್ರ ಹಗರಿ ಕೃಷಿ ಗೃಹ ವಿಜ್ಞಾನಿಯಾದ ಡಾಕ್ಟರ್ ಶಿಲ್ಪಾ ಹೆಚ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್ ಅವರು. ಕಿಸಾನ್ ಭಾಯೋ ಎಂ ಬಹನು, ಮೈ ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಿ ರಾಧಾ ಮೋಹನ್ ಸಿಂಗ್ ಬೋಲ್ ರಹಾ ಹೂಂ. ಆಪಕೋ ಮಾಲೂಮ್ ಹೋಗಾ ಕಿ ಭಾರತ ಸರ್ಕಾರ ಕೆ ಕೃಷಿ ಮಂತ್ರಾಲಯ ನೆ ಕಿಸಾನೋ ಕೆ ಕಲ್ಯಾಣ ಕೆ ಲಿಯೆ ಕೈ ಯೋಜನಾಯೆ ಚಲಾಯಿ ಹೈ, ಜಿಸ್ಮೇ ಏಕ ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್ ಹೈ, ಜಿಸ್ಕೆ ತಹತ್ ದಲ್ಹನ್ ಉತ್ಪನ್ನ ಬಢಾನೆ ಕೆ ಲಿಯೆ ಪೂರೆ ದೇಶ ಮೇ ಇಸ್ ಮಿಷನ್ ಕೋ ಚಲಾಯಾ ಜಾ ರಹಾ ಹೈ. ಇಸ್ಕೆ ತಹತ್ ಕಿಸಾನೋ ಕೋ ಸಭಿ ದಲ್ಹನಿ ಫಸಲೋ ಕೆ ಬಢಿಯಾ ಬೀಜ ಖರೀದನೆ ಪರ 25 ರೂಪಾಯಿ ಪ್ರತಿ ಕಿಲೋ ಕಿ ದರ ಸೆ ಅನುದಾನ ದಿಯಾ ಜಾ ರಹಾ ಹೈ, ಯಾನಿ ಬೀಜ ಕಿ ಕೀಮತ್ ಅದಿ 75 ರೂಪಾಯಿ ಪ್ರತಿ ಕಿಲೋ ಹೈ, ತೋ ಆಪ್ಸೆ ಸಿರ್ಫ 50 ರೂಪಾಯಿ ಲಿಯೆ ಜಾಯೆಂಗೆ. ನಯಿ ತಕನೀಕ್ ಸೆ ದಾಲ್ ಕಿ ಫಸಲ್ ಉಗಾನೆ ಕೆ ಲಿಯೆ 12,500 ರೂಪಾಯಿ ಪ್ರತಿ ಹೆಕ್ಟರ್ ತಕ್ ಕಾ ಅನುದಾನ ಭಿ ಮೋದಿ ಸರ್ಕಾರ ದೇ ರಹಿ ಹೈ, ಔರ್ ಸ್ಪೇಯರ್ ಪ್ಲಾಂಟರ್ ಥ್ರೇಸರ್ ರೋಟಾವೇಟರ್ ಜೈಸೆ ಕೃಷಿ ಯಂತ್ರೋ ಕಿ ಖರೀದ ಪರ್ ಭಿ ಹಮಾರಿ ಸರ್ಕಾರ ಕಿ ಓರ್ ಸೆ 50% ಕಾ ಅನುದಾನ ದಿಯಾ ಜಾ ರಹಾ ಹೈ. ಕೀಟೋ ಫಫುಂದಿ ನಾಶಕ ದವಾಓ ಜಿಮ್ಸಮ್ ಆದಿ ಕೆ ಖರೀದ ಪರ್ ಭಿ ಅನುದಾನ ದಿಯಾ ಜಾ ರಹಾ ಹೈ. ಕೃಪಯಾ ಆಪ್ ಅಪ್ನೆ ಜಿಲ್ಲಾ ಕೃಷಿ ಪದಾಧಿಕಾರಿ ಸೆ ಅವಶ್ಯ ಸಂಪರ್ಕ ಕರೆ. ಧನ್ಯವಾದ. ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ.